50 languages. 4 4 في المدرسة ಶಾಲೆಯಲ್ಲಿ أين نحن؟ ನಾವು ಎಲ್ಲಿ ಇದ್ದೇವೆ؟ نحن في المدرسة. ನಾವು ಶಾಲೆಯಲ್ಲಿ ಇದ್ದೇವೆ. عندنا درس. ನಮಗೆ ತರಗತಿ ಇದೆ, ಪಾಠಗಳಿವೆ. هؤلاء هم التلاميذ. ಅವರು ವಿದ್ಯಾರ್ಥಿಗಳು. هذه هي المعلمة. ಅವರು ಅಧ್ಯಾಪಕರು. هذا هو الصف. ಅದು ಒಂದು ತರಗತಿ. ماذا سنفعل؟ ನಾವು ಏನು ಮಾಡುತ್ತಿದ್ದೇವೆ؟ نحن نتعلم. ನಾವು ಕಲಿಯುತ್ತಿದ್ದೇವೆ. إننا نتعلم لغة. ನಾವು ಒಂದು ಭಾಷೆಯನ್ನು ಕಲಿಯುತ್ತಿದ್ದೇವೆ. أنا أتعلم الإنجليزية. ನಾನು ಇಂಗ್ಲಿಷ್ ಕಲಿಯುತ್ತೇನೆ. أنت تتعلم الإسبانية. ನೀನು ಸ್ಪ್ಯಾನಿಷ್ ಕಲಿಯುತ್ತೀಯ. هو يتعلم الألمانية. ಅವನು ಜರ್ಮನ್ ಕಲಿಯುತ್ತಾನೆ. نحن نتعلم الفرنسية. ನಾವು ಫ್ರೆಂಚ್ ಕಲಿಯುತ್ತೇವೆ. أنتم تتعلمون الإيطالية. أنتن تتعلمن الإيطالية. ನೀವು ಇಟಾಲಿಯನ್ ಕಲಿಯುತ್ತೀರಿ. هم يتعلمون الروسية. هن تتعلمن الروسية. ಅವರುಗಳೆಲ್ಲ ರಷ್ಯನ್ ಕಲಿಯುತ್ತಾರೆ. تعلم اللغات مثير للاهتمام. ಭಾಷೆಗಳನ್ನು ಕಲಿಯುವುದು ಸ್ವಾರಸ್ಯಕರ. نريد ان نتفاهم مع الناس. ನಾವು ಜನರನ್ನು ಅರ್ಥ ಮಾಡಿಕೊಳ್ಳಲು ಇಷ್ಟಪಡುತ್ತೇವೆ. نريد ان نتكلم مع الناس. ನಾವು ಜನರೊಡನೆ ಮಾತನಾಡಲು ಇಷ್ಟಪಡುತ್ತೇವೆ.